ಡಾಕ್ಟರ್ ಟಿಎನ್ ದೇವರಾಜ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ರೈತ ಬಾಂಧವರೇ, ಇನ್ನು ಈಗ ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಕೇಳೋಣ. ಇಂದಿನ ಕಾರ್ಯಕ್ರಮದಲ್ಲಿ ನವಣೆ ಬೆಳೆಯ ಬೇಸಾಯ ಕ್ರಮಗಳು, ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರುದ್ರಗೌಡ ಅವರೇ. ನಮಸ್ಕಾರ ಸರ್. ಸರ್, ಇವತ್ತು ನಾವೀಗ ಈ ಒಂದು ಸಿರಿಧಾನ್ಯಗಳು ಬಹಳಷ್ಟು ಮಹತ್ವವನ್ನು ಪಡಿತಾ ಇದ್ದಾವೆ, ಅಂತ ಸಿರಿಧಾನ್ಯಗಳಲ್ಲಿ ಇವತ್ತು ನವಣೆ ಬೇಸಾಯ ಕ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ನವಣೆ ಬೇಸಾಯ ಮಾಡೋದಕ್ಕಿಂತ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ? ಇದಕ್ಕೇನು ಅಂತಹ ಏನು ಉಳುಮೆ ಬೇಕಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ. ಈಗ ಯಾವ ಥರ ನಾವು, ಯಾಕಂದರೆ ಈಗ ಒಂದು ಮಾಗೆ ಉಳುಮೆ ಅಂತ ಮಾಡ್ತೇವೆ ಆ್ಯಕ್ಚುಲಿ, ಅಂದರೆ ಮುಂಗಾರಿನಲ್ಲಿ ಮಳೆ ಬಂದ ತಕ್ಷಣ ಅದನ್ನು ಮಾಡಿದರೆ ಚೆನ್ನಾಗಿ ಆ್ಯಕ್ಚುಲಿ. ಯಾಕಂದರೆ ಹಿಂದೆ ಇರುವಂಥ ರೋಗಗಳು ಕಳೆಗಳು ಎಲ್ಲ ಇದಾಗ್ಬಿಡ್ತು ಆ್ಯಕ್ಚುಲಿ. ಹಾಗಾಗಿ ಮಾಗೆ ಉಳುಮೆಯನ್ನು ಮಾಡಬಹುದು. ನಂತರ ನಾವು ಅಂತರ ಈಗ ಕಲ್ಟಿವೇಟರ್ ಅಂತ ಬರ್ತದೆ, ಅದನ್ನು ಹಾಕಿ ನಂತರ ಕುಂಟಿಯಿಂದ ಹರಗಿಸಿ ಏನಾದರೂ ಕ್ಲಾಡ್ ಇದ್ದರೆ ಕ್ಲಾಡ್ ಕ್ರಷಿಂಗ್ ಅಲ್ಲಿ ಮಾಡಿ ಒಂದು, ಯಾಕಂದರೆ ಬೀಜಗಳು ಭಾಳ ಸಣ್ಣ ಇರ್ತವೆ ಆ್ಯಕ್ಚುಲಿ, ಚಿಕ್ಕವಾಗಿರ್ತವೆ. ಹಾಗಾಗಿ ಸ್ವಲ್ಪ ನಮಗೆ ಮಣ್ಣು ಏನಂದ್ರೆ ಪುಡಿ ಚೆನ್ನಾಗಿರ್ಬೇಕು, ಸ್ಮೂತ್ ಆಗಿರ್ಬೇಕು, ಮತ್ತೆ ಅಷ್ಟು ಹೆಂಟಿಗಳು ಇರಬಾರ್ದು. ಈ ತರ ಮಾಡ್ಕೊಂಡು ನಾವು ಬಿತ್ತನೆ ಮಾಡಬಹುದು ನವಣೆಯನ್ನು. ಸರ್, ಈಗ ಈ ಒಂದು ನವಣೆಯನ್ನ ಬಿತ್ತನೆ ಮಾಡಬೇಕು ಅಂತಂದ್ರೆ ಮಳೆಗಾಲದಲ್ಲಿ ಅಂದ್ರೆ ಮುಂಗಾರಿನಲ್ಲಿ ಸೂಕ್ತವಾದ ಒಂದು ಕಾಲ ಅಂತಂದ್ರೆ ಯಾವುದು ಅಂತ ಹೇಳ್ತೀರಾ? ಅಥವಾ ಯಾವ ತಿಂಗಳಿನಲ್ಲಿ ಅಥವಾ ಯಾವ ಮಳೆಗೆ ಬಿತ್ತನೆ ಮಾಡಿದ್ರೆ ಇದು ಒಳ್ಳೆಯ ಒಂದು ಇಳುವರಿ ತಗೊಳ್ಬಹುದು ಅಂತ ಹೇಳ್ತೀರಾ? ಸರ್, ನಾವು ಮುಂಗಾರಿನಲ್ಲಿ ಬೆಳಿಬಹುದು ಇದನ್ನ, ಮತ್ತೆ ಸ್ವಲ್ಪ ಲೇಟ್ ಮುಂಗಾರಿನಲ್ಲಿ ಸಹ ಏನಂದ್ರೆ ನಾವು ಈ ನವಣೆಯನ್ನ ಬೆಳಿಬಹುದು. ಮುಂಗಾರಿನಲ್ಲಿ ಅಂದ್ರೆ ಜೂನ್ ಇಂದ ಹಿಡಿದು ಆಗಸ್ಟ್ ತಿಂಗಳವರೆಗೂ ಸಹ ಏನಂದ್ರೆ ನಾವು ಮುಂಗಾರಿನಲ್ಲಿ ಈ ನವಣೆಯನ್ನ ಬೆಳಿಬಹುದು. ಹಂಗಾಗಿ ಈ ತರ ನಾವು ಮುಂಗಾರಿನಲ್ಲಿ ಬೆಳೆದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಆಕ್ಚುಲಿ. ಯಾಕಂದ್ರೆ ಇದೆಲ್ಲ ಮಳೆ ಆಶ್ರಿತ, ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ, ಹಂಗಾಗಿ ಇದನ್ನ ಮಳೆಯಾಸ್ತ್ರ ಬೆಳೆದು. ಸರ್, ಈಗ ನವಣೆಯಲ್ಲಿ ನಮ್ಮ ಒಂದು ಭಾಗಕ್ಕೆ ಸೂಕ್ತವಾದ ಒಂದು ತಳಿಗಳು ಅಂತಂದ್ರೆ ಯಾವ್ಯಾವ ಅಂತ ಹೇಳ್ತೀರಾ? ಸರ್, ಈಗ ನಮ್ಮ ಈ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವೊಂದು ಪ್ರಯೋಗ ಮಾಡಿದ್ವಿ, HMT 100-1 ಅಂತ ತಳಿ ಬರುತ್ತೆ ಆಕ್ಚುಲಿ. ಇದೇನಂತಂದ್ರೆ 90-100 ದಿವಸಕ್ಕೆ ಕಟಾವ್ ಬರುತ್ತೆ ಆಕ್ಚುಲಿ. ಇದು 1 ಎಕರೆಗೆ 3-4 ಕ್ವಿಂಟಲ್ ಇಳುವರಿ ಬರ್ತದೆ. ಇದನ್ನ ನಾವು ಉಪಯೋಗ ಮಾಡಬಹುದು. ಇಲ್ಲ, ಈಗ ಹೊಸದಾಗಿ ಈ HMT 100-ಗಿಂತ ಒಂದು 10% ಹೆಚ್ಚಿನ ಇಳುವರಿ ಕೊಡುವ, ಮತ್ತೆ ಒಂದು ಮೇವಿನ ಗುಣಮಟ್ಟದ ಮೇವು ದೊರಬೇಕಾದ್ರೆ ಇನ್ನೊಂದು SIA 2644 ಅಂತ ಬರ್ತದೆ. ಇದು ಸ್ವಲ್ಪ ಅಲ್ಪಾವಧಿ ತಳಿ, 80-85 ದಿವಸಕ್ಕೆ ಕಟಾವ್ ಬರ್ತದೆ. ಇದು ಏನಂತಂದ್ರೆ ಸ್ವಲ್ಪ ಹೆಚ್ಚಿನ ಇಳುವರಿ ಕೊಡ್ತದೆ, ಅದಕ್ಕಿಂತ ಒಂದು 10% ಇಳುವರಿ ಜಾಸ್ತಿ ಕೊಡ್ತದೆ. ಹಂಗಾಗಿ ಈ ತಳಿನ ಉಪಯೋಗ ಮಾಡೋದು. ಇವೆರಡು ತಳಿಗಳು ನಮ್ಮ ಬಹಳ ಸೂಕ್ತವಾದದ್ದು ಆಕ್ಚುಲಿ. ಈ ತಳಿಗಳನ್ನ ಉಪಯೋಗ ಮಾಡಬಹುದು. ಈಗ ಸಾಕಷ್ಟು ಜನ ನಮ್ಮ ಕೃಷಿಕರು ಏನ್ ಮಾಡ್ತಾರೆ ಅಂದ್ರೆ, ಸರ್ ಇವತ್ತು ಈಗ ನವಣೆ ಬೆಳೀತಾರೆ ಈ ವರ್ಷ, ಈಗ ಮುಂದಿನ ವರ್ಷಕ್ಕೆ ತಾವು ಬೆಳೆದಂತಹ ಒಂದು ನವಣೆಯಲ್ಲಿ ಅಂದ್ರೆ ಗಟ್ಟಿ ಗಟ್ಟಿಯಾದಂತಹ ಕಾಳುಗಳನ್ನೆಲ್ಲ ಬೇರ್ಪಡಿಸಿ ಅವನ್ನೇ ಮುಂದಿನ ವರ್ಷಕ್ಕೆ ಬಿತ್ತನೆ ಬೀಜವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಇದು ಎಷ್ಟರ ಬಟ್ಟಿ ಸರಿ ಅಂತ ಹೇಳ್ತೀರಾ? ಸರ್, ಈಗ ನಮಗೆ ನವಣೆ ಇದೆಯಲ್ಲ ಆಕ್ಚುಲಿ, ಇದು ತಳಿಗಳಂತ ಬರ್ತದೆ ಆಕ್ಚುಲಿ. ಹಂಗಾಗಿ ನಾವು ಒಂದ್ಸತ ನಾವು ಬೀಜ ತಗೊಂಡ್ಬಿಟ್ರೆ 3 ವರ್ಷ ಮಟನ ಅದನ್ನ ಉಪಯೋಗ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ತಳಿಗಳು ನಾವು ಓನ್ಲಿ ಅಂದ್ರೆ ಸಂಕೀರ್ಣ ತಳಿಗಳಂತ ಬರ್ತವೆ ಆಕ್ಚುಲಿ, ಹೈಬ್ರಿಡ್ಸ್ ಅಂತ ಹೇಳ್ತಾರಲ್ಲ, ಹತ್ತಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಈ ತರ ಇದ್ದದ್ದನ್ನು ಮಾತ್ರ ನಾವು ವರ್ಷ ವರ್ಷ ಬೇರೆ ಬೇರೆ ಬೀಜ ಉಪಯೋಗ ಮಾಡ್ಬೇಕಾಗತ್ತೆ. ಆದ್ರೆ ಈ ನವಣೆ ಇದೆಯಲ್ಲ, ಸಿರಿಧಾನ್ಯ ನವಣೆ ಇದೆಯಲ್ಲ, ಇದನ್ನ ನಾವು ಒಂದ್ಸತ ನಾವು ಬೀಜವನ್ನು ಮಾಡ್ಕೊಂಡ್ರೆ 3-4 ವರ್ಷ ಮಟ ಉಪಯೋಗ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಎಷ್ಟು ಇಳುವರಿ ಬರುತ್ತೆ ಅಷ್ಟೇ ಇಳುವರಿ ಬರ್ತದೆ ಆಕ್ಚುಲಿ. ಈಗ ನವಣೆ ಬಿತ್ತನೆ ಅಂತಂದ್ರೆ ಅಂದ್ರೆ ಎಡೆಕುಂಟೆ ದಾಯ ಅಂತಾರಲ್ಲ, ಆದಾಯಕ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ, ಅಥವಾ ಬುಡುಗುಂಟೆ ದಾಯ ಅಂತ ಹೇಳ್ತಾರಲ್ಲ, ಆದಾಯದಲ್ಲಿ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರೆ? ಈಗ ಎಡೆಕುಂಟೆ ಹೊಡೆದ್ರೆ ಬಹಳ ಚೆನ್ನಾಗ, ಯಾಕೆ ಅಂತರ್ ಬೇಸಾಯ ಅಂತ ಹೇಳ್ತಾವಲ್ಲ, ಯಾಕಂದ್ರೆ ನವಣೆ ಬೀಜ ಬಹಳ ಸಣ್ಣ ಇರ್ತವೆ ಆಕ್ಚುಲಿ. ಇದನ್ನ ನಾವೇ ಮಾಡ್ಕಂದ್ರೆ ಎರೆಳು ಗೊಬ್ಬರ, ಕೊಟ್ಟಿ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಬಿತ್ತನೆ ಮಾಡಿದ್ರೆ 1 ಕೆಜಿ ಬೀಜಕ್ಕೆ 3-4 ಕೆಜಿಯಷ್ಟು ಎರೆಳು ಗೊಬ್ಬರ ಮಿಕ್ಸ್ ಮಾಡಿ ಬಿತ್ತಿದ್ರೆ ನಮಗೇನಾಗ್ತದೆ ಅಂದ್ರೆ ಈ ಸಸಿಯಿಂದ ಸಸಿಗೆ ಸಾಲಿನ ಸಾಲಿಗೆ 1 ಅಡಿ ಇರಬೇಕು, ಮತ್ತೆ ಸಸಿಯಿಂದ ಸಸಿಗೆ 1.5 ಸೆಂಟಿಮೀಟರ್ ಇರಬೇಕು. ಹಿಂಗೆ ಮಾಡ್ಬೇಕಂದ್ರೆ ನಾವೇ ಮಾಡ್ಕಂದ್ರೆ ಈ ನವಣೆಯ ಜೊತೆಗೆ ಈ ಎರೆಳು ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಉಪಯೋಗ ಮಾಡಿ ಬಿತ್ತನೆ ಮಾಡಿದ್ರೆ ನಾವು ಸಸಿಗಳ ಅಂತರವನ್ನು ಕಾಪಾಡ್ಕೋಬಹುದು. ಯಾಕಂದ್ರೆ ದಟ್ಟವಾಗಿ ಬಿತ್ತನೆ ಮಾಡಿದ್ರೆ ತೆನೆ ಗಾತ್ರ ಚೆನ್ನಾಗಿರಂಗಿಲ್ಲ, ಅಂದ್ರೆ ಕಡಿಮೆ ಬರುತ್ತೆ ಆಕ್ಚುಲಿ. ಸರ್, ಹಾಗಾದ್ರೆ 1 ಎಕರೆಗೆ ಎಷ್ಟು ಕೆಜಿ ಈ ಒಂದು ನವಣೆ ಬೀಜವನ್ನ ಬಿತ್ತನೆ ಮಾಡಬೇಕಾಗುತ್ತೆ? ಸರ್, 1 ಎಕರೆಗೆ ನಾವು 5-6 ಕೆಜಿಯಷ್ಟು ನವಣೆ ಬೀಜವನ್ನು ಉಪಯೋಗ ಮಾಡಬಹುದು. ಮತ್ತೆ ಅದೇ ತರ ಆಗಿ ಗೊಬ್ಬರನೂ ಸಹ ಬಹಳ ಇಂಪಾರ್ಟೆಂಟ್. ಈಗ ಇದಕ್ಕೆ ಅಷ್ಟೇನು ಬೇಕಾಗಿಲ್ಲ ನವಣೆಗೂ ಸಹ ಏನಂದ್ರೆ, ಆದ್ರೆ ನಾವು ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ, ಯಾಕಂದ್ರೆ ಈಗ ಹೇಳ್ತಾ ಇರ್ತವೆ ಆಕ್ಚುಲಿ, ನಾವು ಈಗ ನವಣೆ ನೋಡ್ರಿ, 1 ಎಕರೆಗೆ 3-4 ಕ್ವಿಂಟಲ್ಷ್ಟು ನಾವು ಇಳುವರಿ ಬರ್ತದೆ ಆಕ್ಚುಲಿ. ಅಷ್ಟನ್ನ ಪೋಷಕಾಂಶಗಳು ತಗೊಂಡ್ಬಿಡ್ತವೆ ಆಕ್ಚುಲಿ ಮಣ್ಣಿಂದ. ಅದಕ್ಕೋಸ್ಕರ ನಾವು ಸ್ವಲ್ಪ ಮಣ್ಣಿಗೆ ನಾವು ಹಾಕ್ಲೇಬೇಕಾಗ್ತದೆ ಗೊಬ್ಬರನ. ಅದಕ್ಕೋಸ್ಕರ ನಾವು ಹೇಳ್ಕಂದ್ರೆ ಹೇಳ್ತಾ ಇದ್ದೇವೆ, ಕೊಟ್ಟಿಗೆ ಗೊಬ್ಬರ ಇದ್ರೆ ನಾವು ಬಿತ್ತಕ್ಕೆ 15 ದಿವಸ ಮುಂಚೆ 1.5 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕು. ನಂತರ ನಾವು ಇದಕ್ಕೆ ಮಾಡಕಂದ್ರೆ ನಾವು ಬೀಜೋಪಚಾರ ಮಾಡಿದ್ರೆ ಬಹಳ ಚೆನ್ನಾಗಿ, ಯಾಕಂದ್ರೆ ಮಾಡಂಗಿಲ್ಲ, ಆದ್ರೆ ನಾವು ಹೆಚ್ಚಿನ ಇಳುವರಿ ಪಡ್ಕೊಳಕ್ಕೆ. ಮತ್ತೆ ಈಗ ಭೂಮಿಯಲ್ಲಿ ಇದ್ದಂತ ಏನಂತಂದ್ರೆ ನಮಗೆ ಪೋಷಕಾಂಶಗಳು ಬೆಳೆಸಬೇಕಾದ್ರೆ ಮತ್ತೆ ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೇಕಂದ್ರೆ ಬೀಜೋಪಚಾರ ಮಾಡ್ಬೇಕು. ಅದಕ್ಕೋಸ್ಕರ ರೈತರು ಸಹ ಏನಂದ್ರೆ 1 ಕೆಜಿ ನವಣೆ ಬೀಜಕ್ಕೆ 4 ಗ್ರಾಮ್ಷ್ಟು ಅಜಸ್ಪರ್ಲಮು, 4 ಗ್ರಾಮ್ಷ್ಟು ರಂಜಕರಸ ಅಣುಜೀವಿ, ಮತ್ತೆ 4 ಗ್ರಾಮ್ಷ್ಟು ಟ್ರೈಕೋಡ್ರಮ ಬೀಜೋಪಚಾರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನಮಗೆ ಒಂದು ಬೇಸಾಯದ ಖರ್ಚು ಕಡಿಮೆ ಆಗ್ತದೆ. ಇದಕ್ಕೆ ಜಸ್ಟ್ ಒಂದು 150 ರೂಪಾಯಿ ಖರ್ಚು ಮಾಡಿದ್ರೆ ನಾವು ಒಂದು 2,000 ರೂಪಾಯಿ ಉಳಿತಾಯ ಮಾಡಬಹುದು. ಯಾಕಂದ್ರೆ ನಮಗೆ ಹೆಚ್ಚಿನ ಒಂದು ಆದಾಯ ಬೇಕಾಗತ್ತೆ ಆಕ್ಚುಲಿ. ಈ ತರ ಮಾಡಿದ್ರೆ ಬೀಜೋಪಚಾರ ಮಾಡುದು. ನಂತರ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೇಕು. ರಾಸಾಯನಿಕ ಗೊಬ್ಬರ ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ, ಅದು ನಾವು ಸಮ ಪ್ರಮಾಣದಲ್ಲಿ ಉಪಯೋಗ ಮಾಡಿದ್ರೆ ಒಂದು ಇಳುವರಿ ಪಡ್ಕೋಬಹುದು. ಏನಂದ್ರೆ ನಾವು ಮಣ್ಣು ಪರೀಕ್ಷೆ ಆಧಾರ ಮೇಲೆ ಹಾಕ್ಬೋದು, ಹಾಕಿದ್ರೆ ಚೆನ್ನಾಗ. ಮತ್ತೆ ಈ 1 ಎಕರೆಗೆ ಎಷ್ಟು ಹಾಕ್ಬಹುದು ಅಂತ ಬಿತ್ತೋ ಸಮಯದಲ್ಲಿ ಒಂದು 20 ಕೆಜಿಯಷ್ಟು ಯೂರಿಯಾ, ಮತ್ತೆ 30 ಕೆಜಿಯಷ್ಟು DAP, ಒಂದು 10-15 ಕೆಜಿಯಷ್ಟು ಪೊಟ್ಯಾಶ್ ಹಾಕಿದ್ರೆ ನಮಗೆ ಚೆನ್ನಾಗಿ ಇಳುವರಿ ಪಡ್ಕೋಬಹುದು. ಇವು ಸಮ ಪ್ರಮಾಣದ, ಜಾಸ್ತಿ ಏನು ಬೇಕಾಗಿಲ್ಲ, ಇಷ್ಟ ಹಾಕಿದ್ರೆ ಸಾಕು. ಸರ್, ಈಗ ಈ ಒಂದು ನವಣೆಯನ್ನ ಒಳ್ಳೆಯ ಒಂದು ಇಳುವರಿ ತಗೊಳ್ಬೇಕಂತಂದ್ರೆ ಅಂದ್ರೆ ಈಗೆಲ್ಲ ಇದೆ ಇಂಥ ಮಣ್ಣಲ್ಲಿ ಇಂಥ ಬೆಳೆ ಬೆಳಿಬೇಕು ಅಂತ ಹೇಳಿ ಕೆಲವೊಂದೆಲ್ಲ ರೈತರು ನಿಗದಿ ಮಾಡಿದ್ದಾರೆ. ಈ ನವಣೆಯನ್ನ ಯಾವ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆದ್ರೆ ಒಳ್ಳೆ ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ಸರ್, ಇದನ್ನ ನಾವು ಕೆಂಪು ಭೂಮಿಯಲ್ಲಿ ಪಡ್ಕೋಬಹುದು ಮತ್ತೆ ಕಪ್ಪು ಭೂಮಿಯಲ್ಲಿ ಪಡ್ಕೋಬಹುದು. ಯಾಕಂದ್ರೆ ನಮಗೆ ಈಗ ಮಳೆ ಕಡಿಮೆ ಬಂದಂದಾಗ ಕಪ್ಪು ಭೂಮಿ ಬೆಳೆದ್ರೆ ಅದು ತೇವಾಂಶ ಹಿಡ್ಕೊಂಡಿರ್ತದೆ, ಬಹಳ ದಿವಸ ಇರ್ತದೆ. ಹಂಗಾಗಿ ಅದರಲ್ಲಿ ಬೆಳಿಬಹುದು. ಏನಂದ್ರೆ ನವಣೆಯನ್ನ ನಾವು ಎಲ್ಲಾ ಭೂಮಿಯಲ್ಲಿ ಬೆಳಿಬಹುದು, ಏನು ಸಮಸ್ಯೆ ಅಲ್ಲ. ಕೆಲವರೆಲ್ಲ ನಮ್ಮ ಕೃಷಿಕರು ಏನ್ ಮಾಡ್ತಾರಂದ್ರೆ ಕೆಲವೊಂದು ಬೆಳೆಗಳಲ್ಲಿ ಅಂದ್ರೆ ಈ ಒಂದು ಅಕ್ಕಡಿ ಬೆಳೆಯಾಗಿ ಈ ಒಂದು ನವಣೆಯನ್ನ ಬೆಳೀತಾ ಇದ್ದಾರೆ, ಅಂದ್ರೆ ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ಸರ್, ಬಹಳ ಚೆನ್ನಾಗಿ ಆಕ್ಚುಲಿ. ಯಾಕಂದ್ರೆ ನಾವು ಒಂದೇ ಬೆಳೆ ಮೇಲೆ ಅವಲಂಬನೆ ಇರಬಾರ್ದು, ಅದಕ್ಕೋಸ್ಕರ ನಾವು ಅಕ್ಕಡಿ ಬೆಳೆ ಅಥವಾ ಅಂತರ ಬೆಳೆಯಾಗಿ ನಾವು ಬೆಳಿಬಹುದು. ಈಗ ನವಣೆ ಜೊತೆಗೆ ಅಂತರ ಬೆಳೆಯಾಗಿ ನಾವೇನಂದ್ರೆ ತೊಗರಿ ಹಾಕ್ಬಹುದು. ಒಂದು 4 ಸಾಲು ನವಣೆ ಹಾಕಿದ್ರೆ ಒಂದು 2 ಸಾಲು ಅಥವಾ 1 ಸಾಲಷ್ಟು ತೊಗರಿ ಹಾಕ್ಬಹುದು. ಅದೇ ತರ ನಾವು ಎಳ್ಳು ಹಾಕ್ಬಹುದು, ಹೆಸರನ್ನು ಹಾಕ್ಬಹುದು, ಈ ತರ ಮಡಿಕೆ, ಇವನ್ ಸೋಯಾ ಅವರಿನ ಹಾಕ್ಬಹುದು, ಹುರುಳಿನ ಹಾಕ್ಬಹುದು. ಯಾಕಂದ್ರೆ ನಮಗೆ ಈಗ ಇವನ್ ಹಾಕೋದ್ರಿಂದ ಏನಾಗ್ತೈತೆ ಅಂದ್ರೆ ನಮಗೆ ಈಗ ಹೇಳಿದೆ ನಿಮಗೆ ಇವೆಲ್ಲ ದ್ವಿದಳ ಧಾನ್ಯಗಳು, ತೊಗರಿ ಇರಬಹುದು, ಹೆಸರು ಇರಬಹುದು, ಈ ಮಡಿಕೆ ಇರಬಹುದು, ಸೋಯಾ ಅವರೇ ಇರಬಹುದು, ಅವರೇ ಇರಬಹುದು, ಇವೆಲ್ಲ ಏನಂತಂದ್ರೆ ನಮಗೆ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗ್ತತೆ. ಮತ್ತೆ ಅದರಿಂದ ಸಹ ಏನಂದ್ರೆ ನಮಗೆ ಈಗ ಖರ್ಚು ಎಷ್ಟು ಮಾಡೋದು ಅದರಿಂದ ಆದಾಯ ಬರ್ತದೆ ಆಕ್ಚುಲಿ. ಹಂಗಾಗಿ ರೈತರು ಈ ಅಂತರ ಬೆಳೆಯಾಗಿ, ಅಕ್ಕಡಿ ಬೆಳೆಯಾಗಿ, ನವಣಿ ಜೊತೆಗೆ ನಾವು ಹಾಕ್ಬಹುದು. ಅಂದ್ರೆ ಹೆಚ್ಚು ನೀರು ಇಲ್ದಂಗೆ, ಅಂದ್ರೆ ಈ ನಮ್ಮ ಬರ ಪೀಡಿತ ಪ್ರದೇಶದಲ್ಲಿ ಮಳೆಗಾಲ ಕಡಿಮೆ ಆತ ಅಂದ್ರೂ ನಾವು ಈ ಬೆಳೆ ಬೆಳಿಬಹುದು ಅಂತ ಹೇಳಿದ್ರ, ಈ ಒಂದು ನವಣೆ ಬೆಳೆಯಲ್ಲಿ ಅಂದ್ರೆ ಯಾವ ಹಂತದಲ್ಲಿ ಒಂದು ತೇವಾಂಶ ಬೇಕಾಗುತ್ತೆ, ಒಳ್ಳೆಯ ಒಂದು ಇಳುವರಿ ಬರಬೇಕು ಅಂತಂದ್ರೆ? ಸರ್, ಏನಂತಂದ್ರೆ ಯಾಕಂದ್ರೆ ನವಣೆ ಬಿತ್ತೋ ಸಮಯದಲ್ಲಿ ಬೇಕಾಗಂದ್ರೆ ಮಳೆಗೆ ಪ್ರಮಾಣ ಬರಕ, ಮತ್ತೆ ನವಣೆ ಬಿತ್ತಿದ ಒಂದು 40 ದಿವಸ ಆದ್ಮೇಲೆ, ಮತ್ತೆ ನವಣೆ ತೆನೆ ಬರ ಸಮಯದಲ್ಲಿ, 3 ಸಮಯದಲ್ಲಿ ತೇವಾಂಶ ಇದ್ರೆ ಅದ ಹೇಳಿದೆ ನಿಮಗೆ. ನಾವು ನವಣೆಯನ್ನ ಒಂದು 3 ಮಳೆ ಆದ್ರೆ ಸಾಕು, ನವಣೆಯ ಬೆಳೆ 1 ಎಕರೆಗೆ 3-4 ಕ್ವಿಂಟಲ್ ಇಳುವರಿನ ಪಡ್ಕೋಬಹುದು. ಅಂದ್ರೆ ಈ ವರ್ಷದ ಮಟ್ಟಿಗೆ ಈಗ ಸಾಕಷ್ಟು ಮಳೆಗಾಲ ಆಯ್ತು, ಈ ತರ ಮಳೆ ಆದ್ರೆ ಮುಂದಿನ ವರ್ಷಕ್ಕೂ ಅಂದ್ರೆ ನವಣೆ ಬೆಳೆ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ಈಗ ಏನಾದ್ರೂ ತೆನೆ ಒಡಿಗೆ ಬಂದಾಗ ಹೆಚ್ಚು ಮಳೆ ಬಂದ್ರೆ ಜಳ್ಳಾಗುತ್ತೆ ಅಂತೇಳಿ ನಮ್ಮ ಕೃಷಿಕರ ಭಾವನೆ ಇದೆ, ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ ಸರ್? ಸರ್, ಈಗ ನಾವು ಅದಕ್ಕೆ ಹೇಳ್ತೇವೆ ಅಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಒಂದು ಬೈ ಮಾಡಲ್ ರೈನ್ಫಾಲ್ ಅಂದ್ರೆ ಮಳೆ ಇರ್ತದೆ ಆಕ್ಚುಲಿ. ಏನಂತಂದ್ರೆ ನಮಗೆ ಜಾಸ್ತಿ ಮುಂಗಾರಿನಲ್ಲಿ ಬರ್ತದೆ ಮತ್ತೆ ಹಿಂಗಾರಿನಲ್ಲಿ ಬರ್ತದೆ. ಅದಕ್ಕೆ ನಮ್ಮ ಚಿತ್ರದುರ್ಗ ರೈತರು ಏನ್ ಮಾಡಕಂದ್ರೆ ಇದನ್ನ ಜುಲೈ ಮತ್ತು ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿದ್ರೆ ಬಹಳ ಉತ್ತಮ. ಯಾಕಂದ್ರೆ ಮುಂದೆ ಆ ಮಳೆಗೆ ತಿನಿ ಅದು ಏನಂತಂದ್ರೆ ಇದು ಬರಂಗಿಲ್ಲ ಆಕ್ಚುಲಿ, ಯಾಕಂದ್ರೆ ಕಾನ್ಸರ್ಡ್ ಆಗಂಗಿಲ್ಲ ಮಳೆಗೆ. ಹಂಗಾಗಿ ನಾವು ಒಂದು ಜುಲೈ ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿದ್ರೆ ಹೆಚ್ಚಿನ ಮಳೆ ಬಂದ್ರೆ ಏನೋ ಸಮಸ್ಯೆ ಆಗಂಗಿಲ್ಲ. ಸರ್, ಈಗ ಈ ಒಂದು ನವಣೆ ಬೆಳೆಗೆ ಏನಾದರೂ ಈ ರೋಗ ರುಜಿನಗಳು ಏನಾದರೂ ಕಂಡು ಬರ್ತಾವ? ಸರ್, ಈಗ ನವಣೆ ಬೆಳೆಗೆ ಏನಂತಂದ್ರೆ ಕಡಿಮೆ ಆಕ್ಚುಲಿ ರೋಗ ಬರ್ತಾ ಇರೋದು, ಆದ್ರೆ ಒಂದ್ ಸ್ವಲ್ಪ ಬೆಂಕಿ ರೋಗ ಅಂತ ಬರ್ತದೆ ಅಥವಾ ಕಂದು ಚುಕ್ಕಿ ರೋಗ ಅಂತ ಬರ್ತದೆ. ಅಂತ ಏನು ಸಮಸ್ಯೆ ಇಲ್ಲರ ನವಣೆಯಲ್ಲಿ. ಆದ್ರೆ ನಾವು ಆತರ ಬಂತು ಅಂದಾಗ ನಾವು ಸ್ವಲ್ಪ ಏನಂತಂದ್ರೆ ನೋಡಿ, ಯಾಕಂದ್ರೆ ಮಚ್ಚಿ